ಕೆರಗಿ ಭಿನ್ನಗ ಮಾಡಿದೆ. ಭರದಿ ಬಂದು ರಾಮ ಪಾದ ಕೆರಗಿ ಭಿನ್ನಗ ಮಾಡಿದೆ. ಉರಗಿರಿ ಹಯವದನನ ಪರಮ ಭಕ್ತನೆಂದೆನಿಸಿದೆ. ಆಂಜನೇಯನೇ ಅಮದ ವಂದಿತ ಕಂಜನಾಭನ ದೂತನೇ, ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ. ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ, ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ. ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ.